ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಚುಂಪಿ. ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ, ನಂದಿ ಹೋಮ್ಸ್ಟೇ ಚೇಂಡಾಣಿ. ಮಾಲೀಕರು ಬೆಳಿಯಂಡ್ರ ಹರಿಪ್ರಸಾದ್, ನರಿಯಂದಡ ಗ್ರಾಮ ಚೇಂಡಾಣಿ. ಮೊಬೈಲ್ 9481390044. ಸುದ್ದಿ ಜೊಂಪೆ ಓದ್ತಾರೋ ಪುದಿಯ ನೆರವನ ಸ್ವಾತಿ ರಶೀದ್. ಜೊಂಪೆನ ವಿವರ. ಮಕ್ಕಳಲ್ಲಿ ಆಗ್ತಿರುವ ಅತಿಸಾರ ಭೇದಿ ತಡೆಗಟ್ಟಿಗೆ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡೋಕ್ಕೂ ಈ ನಿಟ್ಟಿನಲ್ಲಿ ಆರೋಗ್ಯ ಶಿಕ್ಷಣ ಮೂಲಕ ಜಿಲ್ಲೆಯಲ್ಲಿ ಅರಿವು ಮೂಡಿಸುವಂಗೆ ಜಿಲ್ಲಾಧಿಕಾರಿ ವೆಂಕಟರಾಜವು ಸೂಚನೆ ಕೊಟ್ಟಳು. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಿಯಲ್ಲಿ ಅತಿಸಾರ ಭೇದಿ ತಡೆಗಟ್ಟುವಿಕೆ ಅಭಿಯಾನದ ಬಗ್ಗೆ ಮಾಹಿತಿ ಪಡೆದು ಇವು ಮಾತಾಡಿದವು. ಈ ಹೊತ್ತಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವು ಮಾತಾಡಿ, ಅತಿಸಾರ ಭೇದಿ ತಡೆಗಟ್ಟುವಿಕೆ ಅಭಿಯಾನ ಈಗಾಗಲೇ ಸುರಾಗಿದ್ದು ಬರುವ ತಿಂಗಳ ತಾರೀಕು 31ರ ಮುಟ್ಟ ಸಮುದಾಯ ಮತ್ತು ಗ್ರಾಮೀಣ ಮಟ್ಟದಲ್ಲಿ ORSನ ಹಂಚುದು ಮತ್ತು ಅದನ್ನು ತಯಾರಿಸಿದರ ವಿಧಾನದ ಬಗ್ಗೆ ಮಾಹಿತಿ ಕೊಡ್ದು ಹಾಗೆ ಆರೋಗ್ಯನ ಕಾಪಾಡಿಕೊಳ್ಳಿಕೆ ಸ್ವಚ್ಛತೆ ಬಗ್ಗೆ ತಿಳುವಳಿಕೆನ ಶಾಲೆಗಳಲ್ಲಿ ಮೂಡಿಸಲಾದೆ ಅಂತ ಅವು ತಿಳಿಸಿದವು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಡಿಕೇರಿ ತಾಲೂಕಿಗೆ ಒಳಪಡುವ 18 ಪಂಚಾಯತಿನ ವಿಶೇಷ ಟಾಸ್ಕ್ ಫೋರ್ಸ್ ಸಭೆ ಇಂದು ನಡೆದು ಕಾರುಗುಂದದ ವಿಎಸ್ಎಸ್ಎನ್ ಸಭಾಬಾಡಿಯಲ್ಲಿ ನಡೆದ ಸಭೆಯಲ್ಲಿ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣವು ಎಲ್ಲ ಇಲಾಖೆಗಳ ವರದಿನ ಪಡೆದು ಪರಿಶೀಲನೆ ಮಾಡಿದು ಇವು ಮಾತಾಡಿ, ಆದಷ್ಟು ಬೇಗ ಎಲ್ಲ ತೊಂದರೆ ತಾಪತ್ರೆಗಳಿಗೆ ಪರಿಹಾರ ಕಂಡುಕೊಂಡು ವರದಿ ಕೊಡುವಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು, ಮನೆ ಇಲ್ಲದವಕ್ಕೆ ಈ ವರ್ಷನೇ ಮನೆ ಸಿಗುವಂಗೆ ಮಾಡಿದು, ರಸ್ತೆಗಳಲ್ಲಿ ಗುಂಡಿಗ ಬಿದ್ದಿದ್ದು ಇಂಥ ಕಡೆಗಳಲ್ಲಿ ವೆಟ್ಮೆಕ್ಸ್ನ ಅಳವಡಿಸೋದು, ಕಳೆದ ಹಾಗೆ ಈ ತಿಂಗಳ ಮಧ್ಯದವರೆಗೆ ಸುರಿದ ಮಳೆಗೆ ಸುಮಾರು ಕಡೆ ಮನೆ ವಿದ್ಯುತ್ ತಾಪತ್ರೆಗೆ ಆಗಿದ್ದು ಮನೆ ಹಾನಿಗೆ ಸಂಬಂಧಪಟ್ಟಂಗೆ 24 ಗಂಟೆಯೊಳಗೆ ಪರಿಹಾರ ಕೊಡಕೂತ ನಿರ್ದೇಶನ ಕೊಟ್ಟವು. ಅರಣ್ಯ ಇಲಾಖೆ ಅಧಿಕಾರಿಗ ರಸ್ತೆ ಬದಿಲಿ ಬೀಳುವಂಗಿರುವ ಮರಗಳನ್ನ ಕಡಿಯೋಕ್ಕೂ, ಅಂಗನವಾಡಿ ಸ್ಕೂಲ್ ಕಾಲೇಜುಗಳ ಕಟ್ಟಡಗಳ ಸ್ಥಿತಿ ಬಗ್ಗೆ ಗಂಭೀರ ಆಗಿ ಪರಿಗಣಿಸಿಕೊತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಇವರ ಸಹಯೋಗದೊಟ್ಟಿಗೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ತೆಳುವ ವಿಷಯದಡಿಲಿ ಅಂತಾರಾಷ್ಟೀಯ 11ನೇ ಯೋಗ ದಿನಾಚರಣೆ ನಾಳೆ ಹೊತ್ತಾರೆ 6:30 ಗಂಟೆಗೆ ಮಡಿಕೇರಿ ಕೆಳಗಿನಗೌಡ ಸಮಾಜದಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್, ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂತರಗೌಡ, ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣ, ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ಎಪಿಟಿ 2.0 ಅಡಿಲಿ ಹೊಸ ತಂತ್ರಾಂಶನ ಇದೇ ತಿಂಗಳ ತಾರೀಕು 23ರಂದು ಅಳವಡಿಸುತ್ತಿರುವ ಕಾರಣ ನಗರದ ಪ್ರಧಾನ ಅಂಚೆ ಕಚೇರಿ, ಅದರ ಕೆಳಗೆ ಕೆಲಸ ಮಾಡುತ್ತಿರುವ ಎಲ್ಲ ಉಪ ಕಚೇರಿಗ ಹಾಗೆ ಅದರ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಾಖಾ ಅಂಚೆ ಕಚೇರಿಗಳಲ್ಲಿ ನಾಳೆ ಯಾವುದೇ ರೀತಿಯ ಅಂಚೆ ವಹಿವಾಟು ಇರುವುದಿಲ್ಲ. 2024-25 ಸಾಲಿನ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಡಿಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50ರ ರಿಯಾಯಿತಿ ದರಲ್ಲಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ವರ್ಗದ ರೈತರಿಗೆ ಶೇಕಡ 90ರ ರಿಯಾಯಿತಿಲಿ ಮಿನಿ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್, ರೋಟೋವೇಟರ್, ಕಳೆ ಕೊಚ್ಚುವ ಯಂತ್ರ ಸೇರಿದಂತೆ ಬೇರೆ ಬೇರೆ ಹೈಟೆಕ್ ಕೃಷಿ ಉಪಕರಣಗಳನ್ನ ಹಾಗೆ ತುಂತುರು ನೀರಾವರಿ ಯೋಜನೆ ಅಡಿಲಿ ಶೇಕಡ 90ರ ರಿಯಾಯಿತಿಲಿ ತುಂತುರು ನೀರಾವರಿ ಘಟಕ ಕೊಡ್ತಾ ಇದ್ದು, ಮಡಿಕೇರಿ ತಾಲೂಕು ವ್ಯಾಪ್ತಿನ ಆಸಕ್ತ ರೈತರು ಆರ್ಟಿಸಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಫೋಟೋ ಹಾಗೆ ಸಂಬಂಧಪಟ್ಟ ದಾಖಲಾತಿಗಳೊಟ್ಟಿಗೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಅರ್ಜಿ ಕೊಡಕ್ಕೆ, ಹೆಚ್ಚಿನ ಮಾಹಿತಿಗೆ ರೈತ ಸಂಪರ್ಕ ಕೇಂದ್ರನ ಸಂಪರ್ಕಿಸಕ್ಕೆ. ಲೀಡ್ ಬ್ಯಾಂಕ್ ವತಿಯಿಂದ 2025 ಮಾರ್ಚ್ ಆಖಿರಿನ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಾಳೆ ಮಧ್ಯಾಹ್ನ 1:30 ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ನಡೆದಿದೆ. ಅಂಚೆ ಅದಾಲತ್ನ ಮುಂದಿನ ಸಭೆ ಇದೇ ತಿಂಗಳ ತಾರೀಕು 27ರಂದು ಹೊತ್ತಾರೆ 10 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕಪುರದಲ್ಲಿ ನಡೆದಿದೆ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗದ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲ ತರಹದ ದೂರುಗಳನ್ನ ಚರ್ಚೆ ನಡೆಸುವೆ. ಸಾರ್ವಜನಿಕರು ದೂರುಗಳನ್ನ ಅಂಚೆ ಅಧೀಕ್ಷಕರು, ಕೊಡಗು ಅಂಚೆ ವಿಭಾಗ, ಮಡಿಕೇರಿ ಯುಕೆ ಇದೇ ತಿಂಗಳ ತಾರೀಕು 26ರ ಒಳಗೆ ತಲುಪಿಸಕ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ. ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ, ನಂದಿ ಹೋಮ್ಸ್ಟೇ ಚೇಂಡಾಣಿ. ಮಾಲೀಕರು ಬಿಳಿಯಂಡ್ರ ಹರಿಪ್ರಸಾದ್, ನರಿಯಂದಡ ಗ್ರಾಮ ಚೇಂಡಾಣಿ. ಮೊಬೈಲ್ 9481390044. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22555. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಜೂನ್ 7ರಂದು ನಿಧನರಾದ ಕೊಳಗದಾಳು ಗ್ರಾಮ ಪಾಕಮುಕ್ಕಾಟಿ ಸುಕುಮಾರ ಸುಗು ಅವರ ತಿಥಿ ಕರ್ಮಾಂತರ ಇದೇ 22ರಂದು ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಚೇರಂಬಾಣೆ ಕೊಡವ ಸಮಾಜದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. Admissions are open for the year 2025 and 26. Coorg Institute of PU College, Ponnampete, Kodagu. For PCMB, PCMC, EBAC, EBM, special scholarships, free ships and free concessions are available for state, district, school toppers, national and state level achievers in sports and other co-curricular activities. With best sports amenities, separate hostel for boys and girls and exclusive JEE, NEET, CET and NDA coaching. For more info, call 9611-55457. ಅಂಬತಿ ಕಾವಾಡಿ ಮಹಿಳಾ ಮಂಡಳಿಯ ವಾರ್ಷಿಕ ಮಹಾಸಭೆ ಇದೇ ತಾರೀಕು 22ರಂದು ಭಾನುವಾರ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಮಾಚಿಮಂಡ ಸರೋಜಿನಿ ಮುತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಮಹಿಳಾ ಮಂಡಳಿಯ ಸರ್ವ ಸದಸ್ಯರು ಬೆಳಿಗ್ಗೆ 10:30 ಗಂಟೆಗೆ ಸರಿಯಾಗಿ ಹಾಜರಾಗಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಎಆರ್ಎಂ ಕಿಯಾ ಮೋಟರ್ಸ್, ಗೋಣಿಕೊಪ್ಪ ಮತ್ತು ಕುಶಾಲನಗರ. ನಮ್ಮಲ್ಲಿ 8 ಲಕ್ಷದಿಂದ 70 ಲಕ್ಷದವರೆಗಿನ ವಿವಿಧ ಕಾರುಗಳು ಲಭ್ಯವಿದೆ. ಸಿಎಸ್ಡಿ ಕ್ಯಾಂಟೀನ್ ವಿನಾಯಿತಿ ಇದೆ. ಎಕ್ಸ್ಚೇಂಜ್ ಆಫರ್, ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್ 9600484734. ನಮಸ್ತೆ ಕೊಡಗು. ಫೋಕ್ಸ್ ವ್ಯಾಗನ್ ಕಾರ್ ಶೋರೂಮ್ ಈಗ ಗೋಣಿಗೊಪ್ಪಲಿನಲ್ಲಿ ಆರಂಭವಾಗಿದೆ. ನಮ್ಮ ಶಕ್ತಿಶಾಲಿ ಹಾಗೂ ಸುರಕ್ಷಿತ ಕೈಗೋನ್ ಮತ್ತು ವರ್ಟಸ್ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ ಹಾಗೂ 1 ಲಕ್ಷಗಳವರೆಗಿನ ಪ್ರಯೋಜನಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರುಮಯ್ಯ 6360-9595-84, ಪೊನ್ನಂಪೇಟೆ ರಸ್ತೆ ಕಾಫಿ ಬೋರ್ಡ್ ಹತ್ತಿರ, 60 ಕ್ರು ಗೋಣಿಗೊಪ್ಪಲು. ಫೋಕ್ಸ್ ವ್ಯಾಗನ್. ಯೋಗ ಫೌಂಡೇಶನ್ ಅಮ್ಮತ್ತಿ ಇವರ ವತಿಯಿಂದ ವಿಶ್ವ ಯೋಗ ದಿನಾಚರಣೆಯನ್ನು ನಾಳೆ ಶನಿವಾರ ಸಂಜೆ 5 ಗಂಟೆಗೆ ಅಮ್ಮತ್ತಿ ಜಿಎಂಪಿ ಶಾಲಾ ಸಭಾಂಗಣದಲ್ಲಿ ನಡೆಸಲಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ದೇವಣೀರ ಲಕ್ಷ್ಮೀ ಮುತ್ತಣ್ಣ ಭಾಗವಹಿಸಲಿದ್ದು ಸರ್ವರಿಗೂ ಸ್ವಾಗತ ಕೋರಿದ್ದಾರೆ. ಯೋಗ ಫೌಂಡೇಶನ್ ಅಮ್ಮತ್ತಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಎಲ್ಲದ ಮೊದಲು ಅವಶ್ಯ ಉಳ್ಳದ ಅಕ್ಕಿ ಪುಡಿ, ಅಕ್ಕಿ ತರಿ, ಪಾಪುಟ್ಟು, ನೋಪುಟ್ಟು, ಕಡಮುಟ್ಟು ತರಿ. ಅದು No.1 ಕ್ವಾಲಿಟಿ ಅಕ್ಕಿನ ನಲ್ಲ ನೀರ್ಲ ಕತ್ತಿತ್ತು, ಬೆದಲು ಒಣಕಿತು, ಒಡಚಿತು, ಒಂತನ ಪೊಡಿ ತರಿ. ಅಲ್ಲದೆ ಪ್ರೀಮಿಯಂ ಕ್ವಾಲಿಟಿ ಬ್ಯಾಡಗಿ ಪಿಂಜ ಕಾಶ್ಮೀರಿ ಮುಳು ಪುಡಿ. ಊಟಕ್ಕೆ ಪೊಟ್ಟಿತೇನು ಪಿಂಜ ಕರತೇನು ಬೋಣದ ಚಿಂಗಿ ಒಡನೆ ಬಾರಿ. ಐನ್ಮನೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ಮಡಿಕೇರಿ, ಐನ್ಮನೆ ಕಾಲೇಜ್ ರೋಡ್ ಮಡಿಕೇರಿ, ಶಾನ್ಬಾಗ್ ಕಾಂಪ್ಲೆಕ್ಸ್ ವಿರಾಜಪೇಟೆ, ಪಿಂಜ ಕಾವೇರಿ ಏಜೆನ್ಸೀಸ್ ಪೊನ್ನಂಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅಡಂಗಿತ್ತು ಮಡಿಕೇರಿ ತಾಲೂಕು ಕೂಡುವ 18 ಪಂಚಾಯತಿರ ವಿಶೇಷ ಟಾಸ್ಕ್ ಫೋರ್ಸ್ ಸಭೆ ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರರನ್ನ ಶಾಸಕ ಅಜಿಕುಟ್ಟಿರ ಪೊನ್ನಣ್ಣ ಎಂಡಕೊರು ಕಾರಿಕೆಯಲ್ಲಿ ನಡೆದತ್ತು. ಕಾರುಗುಂದ ವಿಎಸ್ಎಸ್ಎನ್ ಸಭಾಬಾಡಲ್ಲಿ ನಡೆದ ಸಭೆಯಲ್ಲಿ ಬಾರ ಬಾರ ಇಲಾಖೆಯಿಂದ ಉಪ್ಪುಚಿಟ್ಟ ವರದಿನ ಪರಿಶೀಲನೆ ನಡೆಸಿದ ಶಾಸಕಾಂಗ ಸಾರ್ವಜನಿಕಂಗಡೆಯಿಂದ ಬಂದ ಪುಕಾರರ ಮೇಲೆ ಅಧಿಕಾರಿಗಳು ಕೂಡ ಚರ್ಚೆ ನಡೆಸಿ. ಸಭೆಯಲ್ಲಿ ಹಾಜರಿಂಜ ಪಂಚಾಯತ್ ರಾಜ್, ಕಂದಾಯ, ಅರಣ್ಯ, ಚೆಸ್ಕಾಂ, ಲೋಕೋಪಯೋಗಿ ಕೂಡನಕ್ಕೆ ಬಾರ ಬಾರ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಾರ್ವಜನಿಕಂಗಕ್ಕೆ ಅನುಕೂಲ ಆಪನಕ್ಕೆ ಕೆಲಸ ಮಾಡುವುದಕ್ಕೆ ಸಲಹೆ ಕೊಡುತ್ತ ಶಾಸಕಾಂಗ ನಿವೇಶನ ಇಲ್ಲ ತಂಗಕ್ಕೆ ಈಯಂಡೆತ್ರ ಒಳೆಯ ನಿವೇಶನ ಕೊಡಪನಕ್ಕೆಯೂ ಅಪಾಯತುಳ್ಳ ಮರತ್ನ ನೀಕುವನಕ್ಕೆ ಸಂಬಂಧಪಟ್ಟ ಇಂಗಕ್ಕೆ ಸೂಚನೆ ಕೊಡುತ್ತದೆ. ಸಭೆಯಲ್ಲಿ ತಹಶೀಲ್ದಾರ್ ಪ್ರವೀಣ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ಕೂಡನಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ಜನಪ್ರತಿನಿಧಿಯ ಹಾಜರಿಂಜತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಆಯುಷ್ ಇಲಾಖೆಯ ಕೂಡು ಕೂಟತ್ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನೋ ಘೋಷವಾಕ್ಯದರಡಿಯಲ್ಲಿ ಅಂತಾರಾಷ್ಟ್ರೀಯ 11ನೇ ಯೋಗ ನಾಳನ ನಾಳೆ ಫಲಕ 6:30 ಗಂಟೆಗೆ ಮಡಿಕೇರಿ ಗೌಡ ಸಮಾಜತ್ತು ನಡೆತುವ. ಜಿಲ್ಲೆಯ ಜನಪ್ರತಿನಿಧಿಯ ಜಿಲ್ಲಾ ಪಿಂಜ ತಾಲೂಕು ಮಟ್ಟದ ಅಧಿಕಾರಿಯ ಮುಖ್ಯಪಟ್ಟವು ಕೂಡಿಯಾಡುವ ಕಾರ್ಯಕ್ರಮ 7 ಗಂಟೆಯಿಂದ 8 ಗಂಟೆಗೆ ತನ್ನ ಸಾಮೂಹಿಕ ಯೋಗ ಪ್ರದರ್ಶನ ನಡೆಪ. ಜಿಲ್ಲೆಯಲ್ಲಿ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅದುಪಿಚಿಟ್ಟನುಳ್ಳ ಲಿಂಗಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಲು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ನೆಫ್ರಾಲಜಿ ಕ್ಲಿನಿಕ್ನ ಶುರು ಮಾಡಿತ್ತು. ವಾರತ್ರ 14 ಮಾತ್ರ ಕಾರ್ಯನಿಸುವ ಈ ಕ್ಲಿನಿಕ್ಗೆ ಡಾಕ್ಟರ್ ಅತೀಶ್ ಎನ್ನುವ ತಜ್ಞ ವೈದ್ಯಗಳ ನೇಮಕ ಮಾಡಿತ್ತು. ನೆಫ್ರಾಲಜಿಗೆ ಸಂಬಂಧಪಟ್ಟ ಸಮಸ್ಯೆ ಉಳ್ಳವು ಈ ಸೌಲಭ್ಯದ ಪ್ರಯೋಜನ ಪಡೆದವನಿಗೆ ಆಸ್ಪತ್ರೆಯ ಪ್ರಕಟಣೆ ಅರಿಚಿಟ್ಟಿತು. ನಾಳೆ ನೆರಪಂತ 11ನೇ ಅಂತಾರಾಷ್ಟ್ರೀಯ ಯೋಗ ನಾಳೆರ ಮಾರಿಪತ್ ಸಂಪೂರ್ಣ ಸ್ವಾಸ್ಥ್ಯ ಯೋಗ ಕೇಂದ್ರ ಜೈ ಜವಾನ್ ಡಿಫೆನ್ಸ್ ಅಕಾಡೆಮಿ ಪಿಂಜ ಪೊನ್ನಂಪೇಟೆರ ಶ್ರೀ ರಾಮಕೃಷ್ಣ ಶಾರದಾಶ್ರಮತ್ರ ಕೂಡು ಕೂಟತ್ ಪೊಲಗ 10 ಗಂಟೆಯಿಂದ ಮಧ್ಯಾಹ್ನ 12.5 ಗಂಟೆಗೆ ತನ್ನ ಅಂತಾರಾಷ್ಟ್ರೀಯ ಯೋಗ ನಾಳಿನ ಶ್ರೀ ರಾಮಕೃಷ್ಣ ಶಾರದಾಶ್ರಮತ್ ಕೈಪ. ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರರನ್ನ ಶಾಸಕ ಜಗುಟಿರ ಪೊನ್ನಣ್ಣ, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಕೂಡಲಿಕ್ಕೆ ಖನಪಟ್ಟವು ಹಾಜರಿಪ್ಪ. ಕಾರ್ಯಕ್ರಮದ ಸ್ಕೂಲು ಕಾಲೇಜು ಮಕ್ಕ ಕೂಡಲಿಕ್ಕೆ ಸ್ವಯಂ ಸೇವಕಂಗ ಕೂಡಿಯಾಡುವ. ಗ್ರಾಹಕಂಗಕ್ಕೂ ಕೊಡತನುಳ್ಳ ಸೇವೆಯಲ್ಲಿ ಇನ್ನಚ್ಚಕ್ಕೆ ಸುಧಾರಣೆ ಕಂಡುಬಪ್ಪ ಉದ್ದೇಶದ ಅಂಚೆ ಇಲಾಖೆ ಎಟಿಪಿ ದಂಡು .0 ಅಡಿಯಲ್ಲಿ ಪುದಿಯ ತಂತ್ರಜ್ಞಾನ ಕೂಟಿನುಳ್ಳಂಗಾಯಿತು. ಮಡಿಕೇರಿ ಪ್ರಧಾನ ಅಂಚೆ ಕಚೇರಿ ಕೂಡದಂದಕ್ಕೆ ಅದರ ಅಡಿಲು ಕಾರ್ಯನಿಸಿನುಳ್ಳ ಎಲ್ಲ ಉಪ ಅಂಚೆ ಕಚೇರಿ ಪಿಂಜ ಅದರ ವ್ಯಾಪ್ತಿಗೆ ಬಪ್ಪಂತ ಎಲ್ಲ ಶಾಖೆಯಲ್ಲಿ ನಾಳೆ ಎದೇ ತರತರ ವಹಿವಾಟು ಇಪ್ಪಲ ಎಂದು ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕಂಗ ಅರಿಚಿಟ್ಟಿತು. ಜಿಲ್ಲಾಡಳಿತ